ಅದರಲ್ಲಿ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಹೇಳಬೇಕಂದ್ರೆ ಕಾಕೋಳ ಅಂತ ಐತೆ ಹಾವೇರಿ ಹತ್ರ, ಶಿವಪ್ಪ ಬಸಪ್ಪ ಕಂಬಳಿ ಅಂತ ಒಬ್ರು, ಆಮೇಲೆ ಚಿತ್ರದುರ್ಗದಲ್ಲಿ ಎನ್ ಜೆ ದೇವರಾಜ್ ರೆಡ್ಡಿ ಅಂತ ಅವರು, ಮತ್ತೆ ಸಿಕಂದರ್ ಮೀರಾ ನಾಯಕ್ ಅಂತ ಗದಗ್ ಜಿಲ್ಲೆಯವರು. ನಮ್ಮ ರಾಜ್ಯದಲ್ಲಿ ಇವರು ಮೂರ್ ಜನ, ಇನ್ನು ಸಾಕಷ್ಟು ಜನ ಇರ್ಬೋದು, ನನಗೆ ತಿಳಿದ ಮಟ್ಟಿಗೆ ಇವ್ರ ಮೂರ್ ಜನದ ಬಗ್ಗೆ ನನಗೆ ಮಾಹಿತಿ ಇದೆ. ಹಾಗೂ ನಮ್ಮ ಆಲ್ ಇಂಡಿಯಾ ಲೆವೆಲ್ ಹೇಳಬೇಕಂದ್ರೆ ಅಣ್ಣಾ ಹಜಾರೆ ಅವರು ಅದರ ತಾಲೇಗಾಂವ್ ಸಿದ್ದಿ ತಾಲೂಕ್ ಪಾರ್ನೇರ್ ಡಿಸ್ಟ್ರಿಕ್ಟ್ ಅಹಮದ್ ನಗರ್ ಮಹಾರಾಷ್ಟ್ರದಲ್ಲಿ. ಹೌದೌದು, ಅಣ್ಣಾ ಹಜಾರೆ ಬಗ್ಗೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದು ಅಲ್ದೇನೆ ನಮಗೆ ರಾಜೇಂದ್ರ ಸಿಂಗ್ ಅವರಿದ್ದಾರೆ, ರಾಜಸ್ಥಾನದ ರಾಜೇಂದ್ರ ಸಿಂಗ್, ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತಾರೆ ಅವರಿಗೆ. ಹೌದು, ಅವರು ಕೂಡ ನಮಗೆ ಬಹಳ ನಮ್ಮ ಸ್ಟೇಟ್ ಗೆ ಸಪೋರ್ಟ್ ಮಾಡಿದ್ರು. ಈ ಮಹದಾಯಿ ಯೋಜನೆ ಏನು ನಮಗೆ ಮಹಾರಾಷ್ಟ್ರದವರಿಗೆ ಮಹಾರಾಷ್ಟ್ರ ಗೋವಾದವರಿಗೆ ಗದ್ದಲ ನಡೆಸಲ್ಲ, ಅವರು ನಮಗೆ ನಮ್ಮ ಸ್ಟೇಟ್ಗೆ ಅವರು ಸಪೋರ್ಟ್ ಮಾಡಿ ಈ ಪ್ರಾಜೆಕ್ಟ್ ಪೂಜೆ ಕೂಡ ರಾಜೇಂದ್ರ ಸಿಂಗ್ ಕೈಯಿಂದನೇ ನೆರವೇರಿಸಿದ್ರು. ಅದಲ್ದೇನೆ ಈ ವಿವಾದ ಬಗೆಹರಿದ ಮೇಲೆ ಅವರೇನು ರೈತರಿಗೆಲ್ಲ ಏನ್ ಸಲಹೆ ಮಾಡಿದ್ರು ಅಂದ್ರೆ, ಎಲ್ಲಾ ರೈತರು ನೀವು ಮಳೆ ನೀರು ಕೊಯ್ಲು ಮಾಡಿ, ಅಂತರ್ಜಲ ಮರುಪೂರ್ಣ ಮಾಡಿ, ನಿಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳ್ರಿ ಅಂತ ಹೇಳಿದ್ರು. ಮಳೆ ನೀರಿನ ಕೊಯ್ಲಿ ಬಂದಾಗ, ಮಳೆ ನೀರಿನ ಕೊಯ್ಲು ಅಂದ್ರೆ ಏನಂತಿರ್ತಾವ, ಮಳೆ ನೀರು ವೇಸ್ಟ್ ಆಗಿ ಹೋಗದಂಗೆ ಮಾಡೋದಂತೀರ, ಅದನ್ನ ಹೇಗ್ ಮಾಡ್ಬೇಕು? ಮಳೆ ನೀರಿನ ಕೊಯ್ಲು ಅಂದ್ರೆ ಏನು? ಈಗ ಕೃಷಿ ಭೂಮಿ ಬರುತ್ತೆ ಮತ್ತು ಕೃಷಿಯೇತರ ಭೂಮಿ ಬರ್ತವೆ ಮತ್ತು ಪಟ್ಟಣಗಳು ಬರ್ತಿರ್ತವೆ, ಮನೆ ಇರ್ತಕ್ಕಂತ ಜಾಗ ಎಲ್ಲ ಬರ್ತವೆ, ಇಲ್ಲೆಲ್ಲ ಹೇಗೆ ವ್ಯವಸ್ಥೆಗಳು ಮಾಡ್ಕೊಳಕ್ಕೆ ಸಾಧ್ಯತೆ ಇರ್ತಿರ್ತಾವ? ಪಟ್ಟಣ ಇರ್ಲಿ ಅಥವಾ ಕೃಷಿ ಭೂಮಿಗಿರ್ಲಿ, ನಮ್ಮ ರೈತರ ಮನಸ್ಥಿತಿ ಹೇಗಿದೆ ಅಂದ್ರೆ, ನಮಗೆ ಕಷ್ಟ ಬಂದಾಗಷ್ಟೇ ನಾವು ಹೋಗ್ತೀವಿ ನೀರು ಕೊಯ್ಲು, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡುಕ್ಬೇಕು, ಅದು ಅತಿ ಸಂಕಷ್ಟ ಬಂದಾಗಷ್ಟೇ ಹೋಗ್ತೀವಿ. ನಮಗೆ ಚೆನ್ನಾಗಿ ನೀರು ಸಿಕ್ಕರೆ, ರಾಯಚೂರಲ್ಲಿ ನೋಡ್ರಿ, ಈಗ ರಾಯಚೂರಲ್ಲಿ ನೀವು ನೋಡ್ರಿ, ನಮಗೆ ಆ ಕಡೆ ಒಂದ್ ನದಿ ಇದೆ, ಈ ಕಡೆ ಒಂದ್ ನದಿ ಇದೆ, ನಮಗೆ ಕುಡಿಯೋ ನೀರಿಗೆ ಏನು ಆಲ್ಮೋಸ್ಟ್ ಸಮ್ಮರ್ನಾಗ ಬಿಟ್ರೆ ಏನ್ ಸಮಸ್ಯೆ ಆಗಲ್ಲ. ನಾವ್ ಯಾರು ಅದ್ರ ಬಗ್ಗೆ ಪಟ್ಟಣ ಪ್ರದೇಶದಲ್ಲಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದೇ ನೀವು ಸರ್ಜಾಪುರ್ ಗೊತ್ತಲ್ಲ, ಬೆಂಗಳೂರಲ್ಲಿ ಆ ಕಡೆ ಹೊಸೂರ್ ಸೈಡ್ ಬರ್ತದೆ, ಅದು ಅಲ್ಲಿ ಬಹಳ ಸಮಸ್ಯೆ ಇದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಆನೇಕಲ್ ತಾಲೂಕ್ ಅದು, ಸರ್ಜಾಪುರ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಆನೇಕಲ್ ತಾಲೂಕ್. ಅಲ್ಲಿ ಒಬ್ರು ಕಿರಣ್ ಕುಮಾರ್ ಅಂತ ರೈತರು, 5 ಎಕರೆ ರೇಷ್ಮೆ ಬೆಳೀತಾ ಇದ್ರು. ಅವ್ರಿಗೆ ಬಹಳಷ್ಟು ತೊಂದರೆ ಆಯ್ತು, ರೇಷ್ಮೆ ಬೆಳೆಯೋದು, ಅದನ್ನ ಉಳಿಸ್ಕೊಳ್ಳೋದು ಕೂಡ ತೊಂದರೆ ಆಯ್ತು. ನೀರಿನ ಸಲುವಾಗಿ 1500 ಅಡಿವರೆಗೆ ಅವರು ಬೋರ್ ಕೊರೆಸಿ ಆದ್ರೂ ಅವ್ರಿಗೆ ಸಮಸ್ಯೆ ಇತ್ತು. ಆ ಒಂದು ಸಮಸ್ಯೆಯನ್ನು ಇವರು ನಮ್ಮ ದೇವರಾಜ ರೆಡ್ಡಿ ಚಿತ್ರದುರ್ಗ ಅವರು ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಿ ಅವರು ಸಮಸ್ಯೆನ ಬಗೆಹರಿಸಿಕೊಟ್ರು. ಆಕ್ಚುಲಿ ಅಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ಬೇಕಂದ್ರೆ 5-10 ಲಕ್ಷ ಖರ್ಚಾಗ್ತದೆ. ಅಷ್ಟು ಆಳಕ್ಕೆ ಹೋಗ್ಬೇಕು ಬೋರ್? ಅಷ್ಟು ಆಳಕ್ಕೆ ಹೋಗ್ಬೇಕಂದ್ರೆ 5-10 ಲಕ್ಷ ಖರ್ಚಾಗ್ತದೆ. ಅದ್ರ ಬದ್ಲಿ ನೀವು ನಿಮ್ಮ 5 ಎಕರೆಯಲ್ಲಿ ಬರುವಂತ ನೀರನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ ಒಂದ್ ಕಡೆ ತೆಗ್ದಿನ ಪ್ರದೇಶಕ್ಕೆ ಒಂದ್ ಸಣ್ಣ ಪಾಂಡ್ ಮಾಡ್ಕೊಂಡು ಒಂದ್ 20x20 ಅಡಿನೋ 15x15 ಅಡಿ ಪಾಂಡ್ ಮಾಡಿ ಅದರ ಕಲೆಕ್ಟ್ ಮಾಡಿ ಅಲ್ಲಿ ಇದ್ದ ನೀವು ನಿಮ್ ಬೋರ್ಗೆ ಏನಾದ್ರೂ ರೀಚಾರ್ಜ್ ಆಗಂಗ್ ಮಾಡ್ಕೊಂಡ್ರೆ ಈ ಸಮಸ್ಯೆನ ಬಗೆಹರಿಸ್ಕೋಬಹುದು. ಒಂದೊಂದ್ ಬೋರ್ಗೆ 5-10 ಲಕ್ಷ ಖರ್ಚು ಮಾಡೋ ಬದ್ಲಿ ನೀವೊಂದ್ 50,000 ನೀವು ನಿಮ್ ಅಂತರ್ಜಲ ಒಂದು ಮರುಪೂರ್ಣ ಆಗಂಗ್ ಮಾಡ್ಕೋಬಹುದು. ಸುಮಾರು ಈಗ ರೈತ ಒಂದು 10 ಎಕರೆ ಭೂಮಿಯನ್ನ ಹೊಂದಿರ್ತಾನೆ, ಆ 10 ಎಕರೆದಲ್ಲಿ ನೀರು ಬರುತ್ತೆ, ಜೊತೆಗೆ ಬೇರೆ ಕಡೆಯಿಂದ ನೀರು ಬರುವ ಸಾಧ್ಯತೆ ಇರುತ್ತವ ಭೂಮಿಗೆ. ಇಂತಹ ಸಂದರ್ಭದಲ್ಲಿ ಭಯಂಕರ ಪ್ರಮಾಣದಲ್ಲಿ ನೀರು ಬರ್ತಕ್ಕಂತ ಸಂದರ್ಭದಲ್ಲಿ ಹೇಗೆ ಅದನ್ನ ಅವರು ನಿರ್ವಹಣೆ ಮಾಡಬೇಕು, ನೀರನ್ನ ಯಾವ ರೀತಿ ಕೊಯ್ಲು ಮಾಡಕ್ ಸಾಧ್ಯತೆ ಇದೆ ಅಂತಿರ್ತಾವ? ಈಗ ಹೇಳ್ತೀನಿ ನೋಡ್ರಿ, ಈಗ ನಾವು ಸಿಕಂದರ್ ಮೀರಾ ನಾಯಕ್ ಅಂತ ಏನ್ ಹೇಳಿದ್ವಲ್ಲಿ ಗದಗ್ನವರು, ಅವರು BSW ಡಿಗ್ರಿ ಮಾಡಿದ್ರು, ಬ್ಯಾಚುಲರ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಗ್ರಿ ಮಾಡಿ ಆ ಡಿಗ್ರಿ ಮಾಡುವಾಗ ಅವ್ರಿಗೊಂದು ಪ್ರಾಜೆಕ್ಟ್ ವರ್ಕ್ ಇರ್ತದೆ ನೋಡ್ರಿ. ಅದು ಪ್ರಾಜೆಕ್ಟ್ ವರ್ಕ್ ಅಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡೋದು ಅದು ಇದು ಮಾಡ್ತಾ ಇದ್ರು. ಅವರು ಊರ ಹೆಸರು ಕೋಟ ಮಚ್ಚಿಗೆ ಅಂತ ಗ್ರಾಮ, ಗದಗ್ ಜಿಲ್ಲೆಯಲ್ಲಿ ಕೋಟ ಮಚ್ಚಿಗೆ ಗ್ರಾಮದವರು ಸಿಕಂದರ್ ಮೀರಾ ನಾಯಕ್ ಅವರು. ಅವ್ರೇನ್ ಮಾಡ್ತಾರ, ಓದ್ತಾ ಇದ್ದಂಗೆ ಅದು ಕೃಷಿ ಹೊಂಡ ಮಾಡೋದು ಮಾಡ್ತಾ ಇರ್ತಾರ. ಅಲ್ಲಿ ಏನಿದೆ ಅಂದ್ರೆ ಆ ಊರಿಗೆ ಕುಡಿಯೋ ನೀರು ತರಬೇಕಂದ್ರೆ 3 ಕಿಲೋಮೀಟರ್ ಹೋಗಿ ತರ್ತಾ ಇರ್ತಾರ ಅವ್ರು. ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕಂತ ಹೇಳಿ ಅವರು ಕೃಷಿ ಹೊಂಡ ಮಾಡಿ ಬತ್ತಿದ ಬೋರ್ವೆಲ್ಗಳನ್ನೆಲ್ಲ ರೀಚಾರ್ಜ್ ಮಾಡಿ ಅವರೊಂದು ಇದರಿಂದ ಬಹಳ ಸಕ್ಸಸ್ ಕಂಡು ಅವರ ಒಂದು ಸೇವೆಯನ್ನು ಆರು ಸ್ಟೇಟ್ನವರು ಉಪಯೋಗಿಸ್ಕೊಂತ ಇದ್ದಾರೆ. ಆರು ರಾಜ್ಯದಲ್ಲಿ ಅವರು ಸೇವೆ ಈ ಮುಂದುವರಿಸಿದ್ದಾರೆ. ಅವರು ಪಂಜಾಬ್ ನಲ್ಲಿ ಈ ಅವ್ರ ಟೆಕ್ನಾಲಜಿ ಎಲ್ಲ ಹೋಗಿ ಪ್ರಚಾರ ಮಾಡಿ ಅದನ್ನ ಅಳವಡಿಸಿ ಬಂದಾರ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಗುಜರಾತ್ ಮತ್ತು ಕರ್ನಾಟಕ, ಈ ರೀತಿ ಆರು ರಾಜ್ಯದಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಅವರು ಎಲ್ಲಾ ರೈತರಿಗೆ ತಿಳಿಸಿಕೊಟ್ಟು ಬಂದಿದ್ದಾರೆ. ಪರ್ಟಿಕ್ಯುಲರ್ಲಿ ನಮ್ಮ ಗದಗ್ ಮತ್ತು ಹುಬ್ಬಳ್ಳಿ ಭಾಗದಲ್ಲಿ ದೇಶಪಾಂಡೆ ಫೌಂಡೇಶನ್ ಜೊತೆಗೆ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇದೇನು ಬೋರ್ವೆಲ್ ರೀಚಾರ್ಜ್ ಮಾಡಕ್ ಇಪ್ಪತ್ತೈದು ಮೂವತ್ ಸಾವಿರ ಬರ್ತದಲ್ಲ, ಆ ದುಡ್ಡಿನಲ್ಲಿ 50% ದೇಶಪಾಂಡೆ ಫೌಂಡೇಶನ್ ಕಾಂಟ್ರಿಬ್ಯೂಟ್ ಮಾಡ್ತದೆ, 50% ರೈತರು ಕಾಂಟ್ರಿಬ್ಯೂಟ್ ಮಾಡ್ತಾ ಈ ಬೋರ್ವೆಲ್ ರೀಚಾರ್ಜ್ ಏನ್ ಬರೋ ಖರ್ಚಲ್ಲಿ. ಕೆಲವು ರೈತರು ಶಕ್ತಿವಂತರಿದ್ರೆ ಅಥವಾ ಸ್ಥಿತಿವಂತರಿದ್ರೆ ಅವರೇ ಮಾಡಿಸ್ಕೊಂತಾರೆ, ಕೆಲವು ಬಡವರು ಇದ್ದವರಿಗೆ ದೇಶಪಾಂಡೆ ಫೌಂಡೇಶನ್ ತ್ರೂ ಅವರೆಲ್ಲ ಮಾಡಿಸಿದ್ದಾರೆ. ಅವರೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು, ನಾಲ್ಕಾರು ಜನ ಫ್ರೆಂಡ್ಸ್ ಸೇರ್ಕೊಂಡು ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಂತ 2008 ಸ್ಥಾಪಿಸಿ ಈ ಒಂದು ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವರು ಮತ್ತೆ ಈ ನಮ್ಮ ಎನ್ ಜಿ ದೇವರಾಜ್ ರೆಡ್ಡಿ ಅವರು, ಇವರಿಬ್ರ ಬಗ್ಗೆ ನಿಮ್ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇವ್ರ ಹೆಸರು ಹೊಡೆದ್ರೆ ಯೂಟ್ಯೂಬ್ ನಲ್ಲಿ ಇವರೆಲ್ಲ ಏನೇನ್ ಕೆಲಸ ಮಾಡಿದಾರೆ ಎಲ್ಲ ಬರ್ತಾವ್ರಿ. ಎನ್ ಜೆ ದೇವರಾಜ್ ರೆಡ್ಡಿ, ಇವನ್ ಅವ್ರ ಚಿತ್ರದುರ್ಗ ಅಂದ್ಬಿಟ್ರೆ ಬರ್ತೈತೆ ಅವ್ರದ್ದು. ಅವ್ರ ಫೋನ್ ನಂಬರ್ ಎಲ್ಲ ಬೇಕಾದ ಫೋನ್ ನಂಬರ್ ಬೇಕಂದ್ರೆ ಕೊಡ್ತೀನಿ ನಾನು. ಇವ್ರದ್ದು ಸಿಕಂದರ್ ಅವ್ರದ್ದು ಫೋನ್ ನಂಬರ್ ಇದೆ. ಸರ್, ಈಗ ತಾವು ಮಣ್ಣು ಮತ್ತು ನೀರು ಸಂರಕ್ಷಣಾ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ. ನಮ್ಮ ರಾಯಚೂರು ಒಂದು ಭೂಮಿ ಜಾಸ್ತಿ ಕಪ್ಪು ಭೂಮಿ ಇದೆ, ಕಪ್ಪು ಭೂಮಿಯಲ್ಲಿ ಸ್ವಲ್ಪ ಮಳೆ ನೀರು ಕೊಯ್ಲು ಮಾಡೋದು ಕಷ್ಟ ಅಂತಕ್ಕಂತ ವಿಚಾರ ಹೇಳ್ತಿರ್ತಾರೆ ರೈತರು. ನೀರು ಬಹಳ ಬೇಗ ಇಂಗೋದಿಲ್ಲ, ಇಲ್ಲಿ ಎಲ್ಲ ಹರ್ಕೊಂಡು ಹೋಗ್ಬಿಡ್ತದ ಅಂತಕ್ಕಂತ ವಿಚಾರ. ಇಲ್ಲಿ ಏನು ಒಂದು ತಂತ್ರಜ್ಞಾನಗಳ ಬಳಕೆ ಮಾಡ್ಬೇಕಂತೀರಿ? ಇಲ್ಲಿ ನಮ್ದು ರನ್ ಆಫ್ ಜಾಸ್ತಿ ಸಿಗ್ತದೆ ಕಪ್ಪು ಭೂಮಿಯಲ್ಲಿ ಮಳೆ ಕಂಟಿನ್ಯೂಸ್ ಆದ್ರೆ. ಆ ನೀರನ್ನು ಒಂದು ಪಾಂಡ್ ಅಲ್ಲಿ ಕಲೆಕ್ಟ್ ಮಾಡಿ, ನಾವೇನ್ ಹೇಳಿದಿವಲ್ಲ 20 feet by 20 feet ಪಾಂಡ್ ಅಲ್ಲಿ ಕಲೆಕ್ಟ್ ಮಾಡಿ ಆ ಪಾಂಡ್ ಇದ್ದ ನಾವು ಬೋರ್ಗಳಿಗೆ ರೀಚಾರ್ಜ್ ಹಂಗ್ ಮಾಡ್ಕೋಬಹುದು. ಇಲ್ಲಿ ಕೂಡ ಬೋರ್ಗಳು ಡೀಪ್ ಅಕ್ಯುಫೈರ್ಸ್ ಇದ್ರೆ ಬಂದಿರ್ತತಿ. ಈ ಕಪ್ಪು ಭೂಮಿಯಲ್ಲಿ ಕೂಡ ನಾವು ಬೋರ್ ತೆಗೆದ್ರೆ ಇಲ್ಲಿಂದ ಬರ್ತದೆ ನೀರು, ಅಕ್ಯುಫೈರ್ಸ್ ಇದ್ದನೇ ಬರ್ತತಿ. ಈ ಹಂಗಾಗಿ ನಾವು ಈ ಕೆರೆಯಲ್ಲಿ ನಾವೇನ್ ಪಾಂಡ್ ಮಾಡಿರ್ತೀವಲ್ಲ, ಪಾಂಡ್ ಮಾಡಿದ್ದು ನೀರು ನಾವು ಡೈರೆಕ್ಟ್ ಆಗಿ ಅಕ್ಯುಫೈರ್ ರೀಚಾರ್ಜ್ ಹಂಗ್ ಮಾಡಬಹುದು. ಈಗ ಕಪ್ಪು ಭೂಮಿ ಇರ್ಲಿ ಅಲ್ಲಿ ಏನಂದ್ರೆ ಫಸ್ಟ್ ಸಾಯಿಲ್ ಲೇಯರ್ ಇರ್ತತಿ, ಅದ್ರ ಕೆಳಗಡೆ ವೆದರ್ ಜೋನ್ ಅಂತ ಇರ್ತತಿ. ಸಾಯಿಲ್, ವೆದರ್ ಜೋನ್, ಫ್ರಾಕ್ಚರ್ಡ್ ಜೋನ್ ಅಂತ ಇರ್ತದೆ ನೆಕ್ಸ್ಟ್ ಮೂರನೇದು. ಆ ಫ್ರಾಕ್ಚರ್ಡ್ ಜೋನ್ ದಾಟಿದ ಮೇಲೆ ಸಾಲಿಡ್ ರಾಕ್ಸ್ ಇರ್ತಾವ. ಆಕ್ಚುಲಿ ನಮಗೆ ನೀರ್ ಬರದೇ ಈ ಫ್ರಾಕ್ಚರ್ಡ್ ಜೋನ್ ಅಲ್ಲಿ ಸಂಗ್ರಹ ಇರ್ತದ ನೀರು. ಅಲ್ಲಿ ಸಂಗ್ರಹ ಇರ್ತತಿ. ನಾವು ಏನನ್ನ ಮಾಡಿ ಕಲೆಕ್ಟ್ ಆಗಿದ ನೀರು ಆ ಫ್ರಾಕ್ಚರ್ಡ್ ಜೋನ್ ಅಲ್ಲಿ ಇರುವ ಅಕ್ಯುಫೈರ್ಗೆ ಹೋಗಂಗ್ ಮಾಡ್ಬೇಕು. ಈಗ ಕೆಲವೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ರೈತರು ಏನ್ ಮಾಡಿದ್ದಾರೆ, ಕೃಷಿ ಹೊಂಡದಲ್ಲಿನೇ ಬೋರ್ ಹಾಕ್ಸಿದ್ದಾರೆ. ಕೆಲವೊಂದಿಷ್ಟ ಜನ ರೈತರು ಕೃಷಿ ಹೊಂಡ ತುಂಬಿದ ಮೇಲೆ ಎಕ್ಸಸ್ ಆದಂತ ನೀರು ಬೋರಿಗೆ ಹೋಗುವಂಗ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿಂದ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಮಾಡಿದ್ದಾರೆ. ಯಾವ ತರ ಮಾಡ್ಬೇಕಂತ ತಾವಿಲ್ಲಿ? ನಿಮ್ಗೆ ಅನುಕೂಲ ಇದ್ರೆ ಕೃಷಿ ಹೊಂಡದಲ್ಲೇ ಬೋರ್ ಇದ್ರೆ ಅಲ್ಲಿನೂ ಮಾಡಬಹುದು, ಏನ್ ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ದೂರದಲ್ಲಿ ಇದ್ರೆ ಅಲ್ಲಿಂದ ಒಂದು ಪೈಪ್ ತಗೊಂಡೋಗಿ ಫಿಲ್ಟರ್ ಆಗಿ ಆ ಬೋರ್ಗೆ ರೀಚಾರ್ಜ್ ಹಂಗ ಮಾಡಬಹುದು, ಎರಡು ತರನು ಮಾಡಬಹುದು. ಆಕ್ಚುಲಿ ಬೋರ್ವೆಲ್ ಶುರು ಮಾಡಿದ್ದೇ ನಮ್ಮ ರಾಜ್ಯದಲ್ಲಿ, ಇಡೀ ನಮ್ಮ ಭಾರತ ದೇಶದಲ್ಲಿ 1970-80 ಬೋರ್ವೆಲ್ ಡ್ರಿಲ್ಲಿಂಗ್ ಟೆಕ್ನಾಲಜಿ ಸ್ಟಾರ್ಟ್ ಆಗಿದ್ದೇ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ 33 million ಬೋರ್ವೆಲ್ಸ್ ಅದಾವ ನಮ್ಮ ಹತ್ರ ನಮ್ಮ ರಾಜ್ಯದಲ್ಲಿ. 33 million ಬೋರ್ವೆಲ್ಸ್ ನಾವೇ ಫಸ್ಟ್ ಈ ಒಂದು ಟೆಕ್ನಾಲಜಿ ಹೋದ್ವಿ. ಮೊದಲೆಲ್ಲ ಓಪನ್ ವೆಲ್ ಇದ್ವು, ಓಪನ್ ವೆಲ್ ನೀರು ಸಿಗ್ತಾ ಇತ್ತು. ಆಮೇಲೆ ಏನ್ ಮಾಡಿದ್ರು, ಈ ಹಾವೇರಿ ಈ ಭಾಗದಲ್ಲಿ ಆ ಬಾವಿಯಲ್ಲೇ ಒಂದ್ ಸಣ್ಣ ಬೋರ್ ತೆಗಿತಿದ್ರು. ಯಾವಾಗ ಬಾವಿಯಾಗ ನೀರ್ ಖಾಲಿ ಆಗಿ ಶುರು ಆಯ್ತು, ಅಂತರ್ಜಲ ಕೆಳಮಟ್ಟಕ್ಕೆ ಹೋದ ತಕ್ಷಣ ಆ ಬಾವಿಯಲ್ಲಿ ಒಂದ್ ಬೋರ್ ತೆಗಿತಾ ಇದ್ರು. ಆ ಬೋರ್ ನೀರಿದ್ದಾನು ಕೆಲವು ಬೆಳೆಗಳಿಗೆ ಇರಿಗೇಷನ್ ಮಾಡಿದ್ರು, ನೀರಾವರಿ ಮಾಡಿದ್ರು. ಈಗ ಅವೆಲ್ಲ ಮುಗಿದ ಹೋದ್ಮೇಲೆ ಈಗ ಡೈರೆಕ್ಟ್ ಆಗಿ ನಾವು 6 inch ಸರ್ಫೇಸ್ ಬೋರಿಗೆ ಬಂದಿವಿ. ಶಿವಪ್ಪ ಬಸವ ಅಂತ ಹೇಳಿದಲ್ಲ ಅವರು, ಅವ್ರಿಗೆಲ್ಲ ನಮ್ಮ ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ರು ನೋಡ್ರಿ, ಅವಾಗೆಲ್ಲ ಅವರಿಗೆ ಅವಾರ್ಡ್ ಕೊಟ್ಟಾರ. ಅಲ್ಲಿ ಅವ್ರು ಯಾಕೆ ಈ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅಂದ್ರೆ, ಅವ್ರು ಅಲ್ಲಿ ಎಲೆನೇ ಮೇನ್ ಕ್ರಾಪ್ ಅಲ್ಲಿ. ಹೌದೌದೌದು. ಸ್ವಲ್ಪ ಸ್ವಲ್ಪ ನೀರಿನಲ್ಲಿ ಇರಿಗೇಷನ್ ಮಾಡಿ ಎಲ್ಲಿ ಬೆಳ್ಳಿ ಬೆಳೀತಿದ್ರು. ಆ ಎಲ್ಲಿ ಬೆಳ್ಳಿಗೂ ನೀರಿಲ್ದಂಗಾಗಿ ಈವನ್ ಕೊನೆಗೆ ಕುಡಿಯಕ್ಕೂ ನೀರಿಲ್ದಂಗಾಯ್ತಂತ. ಅವಾಗ ಏನನ ಒಂದ್ ಮಾಡ್ಬೇಕಂತ ಹೇಳಿ ಅವ್ರು ಅಲ್ಲಿ ಈ ನ್ಯಾಷನಲ್ ಹೈವೇ ಬೆಂಗಳೂರು ಟು ಮುಂಬೈ ಎಲ್ಲ ಹೈವೇ ಪಕ್ಕದಲ್ಲೇ ಬರ್ತೈತೆ ಅದು ಆ ಊರು. ಅವರು ಅದು ಏನು ರೋಡ್ ಡಬ್ಲಿಂಗ್ ಮಾಡ್ತಾ ಇದ್ರು. ಆ ರೋಡ್ ವರ್ಕ್ ಇಂದ ಏನು ರೋಡ್ ವರ್ಕ್ ಮಣ್ಣು ತರ್ತಾರಲ್ಲ ಅವ್ರು, ಕನ್ಸ್ಟ್ರಕ್ಷನ್ಗೆ ಮಣ್ಣು ಬೇಕು, ಅದನ್ನ ಅಲ್ಲಿದ್ದ ಒಂದು ಅವರು ಊರು ಫಾರೆಸ್ಟ್ ಏರಿಯಾದಿಂದ ತರ್ತಾ ಇದ್ರು. ಅದನ್ನೇ ಅವರೊಂದು ನಿಂತಿದ್ದು ಸರಿಯಾಗಿ ಪಾಂಡ್ಗಳು ಮಾಡಿಸಿ ಅವ್ರಿಗೆಲ್ಲ ಗೈಡ್ ಮಾಡಿ ಆ ಪಾಂಡ್ಗಳಿಗೆಲ್ಲ ನೀರ್ ಬರಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಎಲ್ಲ ಬಾವಿಗಳು ನೀರ್ ಫುಲ್ ಬರಂಗ್ ಮಾಡಿದ್ರು. ಹಂಗಾಗಿ ಅವ್ರಿಗೊಂದು ಒಳ್ಳೆ ಹೆಸರು ಬಂತು. ಕಾಕೋಳ್ ಬ್ಯಾಡಗಿ ಬ್ಯಾಡಗಿ ಹತ್ರ ಇದೆ ಆ ವಿಲೇಜ್ ಹೆಸರು ಕಾಕೋಳ್ ಅಂತ ಹೇಳಿ, ಶಿವಪ್ಪ ಬಸಪ್ಪ ಕಂಬಳಿ ಅಂತ ಅವಾಗ ಆ ಟೈಮ್ನಾಗ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೆ ಇನ್ನೊಬ್ರು ಅದರ ಶ್ರೀ ಪಡ್ರೆ ಅಂತ ಕಾಸರಗೋಡ್ನವರು. ಹೌದೌದು, ಪಡ್ರೆ ಪಡ್ರೆ ಅವರು ಅಷ್ಟು ಹೆಸರು ಸಾಕು. ಅವರು ಕೂಡ ವಾಟರ್ಮನ್. ಅವರು ಕೆನರಾ ಕೋಸ್ಟ್ ಆ ಬಗ್ಗೆ ಏನ್ ಸಮಸ್ಯೆಗಳಿದಾವಲ್ಲ ಅವನ್ನೆಲ್ಲ ಬಗ್ಗೆ ಸರ್ ಅವರು. ಅವರು ರೀಚಾರ್ಜ್ ವೆಲ್ಸ್ ಮಾಡಿದ್ದಾರೆ. ಇನ್ನೊಂದು ಸುರಂಗ ವಾಟರ್ ಅಂತ, ಅಲ್ಲೆಲ್ಲ ಮಳೆಗಾಲದಾಗ ಏನ್ ಸಮಸ್ಯೆ ಇಲ್ಲ, ಮಳೆಗಾಲದಾಗ ಕುಡಿಯಕ್ ನೀರ್ ಸಿಗ್ತೈತಿ. ಮಳೆಗಾಲ ಆದ್ಮ್ಯಾಗ ಅವ್ರಿಗೆ ನೀರ್ ತರಬೇಕಂದ್ರೆ ಕೆಳಗೋಗಿ ತರದೆಲ್ಲ ಬಹಳ ಕಷ್ಟ ಆಗ್ತೈತಿ ಅಂತ. ಅದಕ್ಕ ಮಾಡಿ ಸುರಂಗಗಳ ಮುಖಾಂತರ ಅಲ್ಲಿ ಜನಗಳಿಗೆಲ್ಲ ನೀರು ಸಿಗಂಗ್ ಮಾಡಿದ್ರು. ಈಗ ಕೃಷಿ ಭೂಮಿಯಲ್ಲಿ ರೈತರು ಏನ್ ಹೇಳ್ತಾರೆ, ಈಗ ಜೀರೋ ಲೆವೆಲ್ ಮಾಡಿದ್ರೆ ನೀರೆಲ್ಲ ನಿಂತು ಬಿಡತ್ತೆ, ಒಂದೆಡೆ ಸ್ಲೋಪ್ ಮಾಡೋದ್ರೆ ಎಷ್ಟು ಸ್ಲೋಪ್ ಮಾಡಬೇಕು, ಸ್ಲೋಪ್ ಮಾಡಿದಾಗ ಮಣ್ಣು ಕೊಚ್ಕೊಂಡು ಹೋಗತ್ತೆ, ಆಮೇಲೆ ಮಳೆ ನೀರು ಹೋಗ್ಬಿಡತ್ತ ಅಂತಕ್ಕಂತ ವಿಚಾರ ಹೇಳ್ತಿರ್ತಾರೆ. ಯಾವ ರೀತಿ ಇಲ್ಲಿ ಒಣಭೂಮಿಯಲ್ಲಿ ವಿಶೇಷವಾಗಿ ಎಷ್ಟು ಪ್ರತಿಶತ ಸ್ಲೋಪ್ ಇಟ್ಟು ಲೆವೆಲ್ ಅನ್ನ ಮಾಡ್ಬೇಕಂತ ಹೇಳ್ತಿರ್ತಾವ ಮಳೆ ನೀರಿನ ಸಲುವಾಗಿ, ಆದ್ರೂ ರಕ್ಷಣೆ ಸಲುವಾಗಿ? ಈಗ ಜೀರೋ ಲೆವೆಲ್ ಪ್ಯಾಡಿ ಬೆಳೆಯಕ್ಕಷ್ಟೇ ಮಾಡ್ತದಾರ. ಹೌದು, ನಮ್ಮ ಹತ್ರನೂ ರೈತರೆಲ್ಲ ಯೂಶಲಿ ನಮ್ಮ ರಾಯಚೂರು ಭಾಗದಲ್ಲಿ ಇರೋದು 3-6% ಸ್ಲೋಪ್ ಇದೆ. ಅದು 3-6 ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋದ್ರೆ ಸಾಕು, ಅಷ್ಟರಲ್ಲೇ ಅದು ನೀರು ಬರ್ತದೆ. ಎಲ್ಲಾನ ಒಂದ್ ಕಡೆ ಡೈವರ್ಷನ್ ಮಾಡೋದು, ಅದು ಇದ್ದಲ್ಲಿ ಮಾತ್ರ ಬಂಡ್ಗಳು ಹಾಕೊಂಡು ನಾವು ಆ ನೀರ್ ಡೈವರ್ಟ್ ಮಾಡಿ ಒಂದು ಪಾಂಡಿ ಕಲೆಕ್ಟ್ ಮಾಡಂಗ್ ಮಾಡ್ಬೇಕು. ಅಂದ್ರೆ ಈಗ ನೀರಿಗೆ ಆದಷ್ಟು ತಡೆಗಳನ್ನ ಹಾಕೋದು ಒಳ್ಳೇದಂತಿರ್ತಾವ, ಅಲ್ಲಲ್ಲೇ ತಡೆಗಳನ್ನ ಹಾಕೋದು. ಹೌದು ಹೌದು, ಅಲ್ಲಲ್ಲೇ ತಡೆ ಹಾಕಿ. ಈಗ ಏನಪ್ಪ ನಾವು ಈ ಮಳೆ ನೀರು ಅಂತರ್ಜಲ ಮರುಪೂರ್ಣ ಅಂದ್ರೆ, ಓಡುವ ನೀರನ್ನು ನಡೆಯುವಂತೆ, ನಡೆಯುವ ನೀರನ್ನು ನಿಲ್ಲುವಂತೆ, ನಿಂತ ನೀರನ್ನು ಭೂಮಿಯಲ್ಲಿ ಇಂಗುವಂತೆ ಮಾಡೋದೇ ಇದು ಒಂದು ಟೆಕ್ನಾಲಜಿ. ನಾವು ರೈತರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ನಮ್ ಡಿಪಾರ್ಟ್ಮೆಂಟ್ ಮುಂದೆನೆ ಅವರು ಕೆಳಗಡೆ ಈ ದೇವರಾಜ ರೆಡ್ಡಿ ಇವರು ನಮ್ಮ ಸೆಕ್ರೆಟರಿ ಮಾಡಿದ್ದು ಗೊತ್ತಾಗಲ್ಲ ಅವ್ರಿಗೆ. ನಾವು ರೈತರಿಗೆ ಕಾಣಲಿ ಅಂತ ಹೇಳಿ ಒಂದು ಮಾಡಲ್ಲೇ ಮಾಡಿಬಿಟ್ಟಿವಿ ಅಲ್ಲಿ ಗ್ಲಾಸ್ ನಾಗೆ. ನಿಮ್ಮ ಕಾಲೇಜಲ್ಲೇ ಕೆಳಗಡೆ ಬೋಲ್ಡರ್ಸ್, ಅದ್ಮೇಲೆ 40 mm 20 mm ಸ್ಯಾಂಡ್ ನಾವೇನ್ ಹೇಳ್ತೀವಲ್ಲ, ಆಮೇಲೆ ಬೋರ್ನಲ್ಲಿ 100-120 ಹೋಲ್ ಮಾಡಿ ಅದಕ್ಕೆ ನೈಲಾನ್ ಮೆಶ್ ಸುತ್ತಿ ಅದನ್ನೆಲ್ಲ ನಮ್ಗೆ ರೈತರಿಗೆ ಅದ ನೋಡಿದ ತಕ್ಷಣ ಗೊತ್ತಾಗ್ಲಿ ಅಂತ ಹೇಳಿ ನಾವೊಂದಲ್ಲಿ ಮಾಡಲು ಮಾಡಿವಿ. ಆಮೇಲೆ ಅದೇ ರೀತಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನೀರೆಲ್ಲ ಬಂದು ಒಂದ್ ಬೋರಿಗೆ ರೀಚಾರ್ಜ್ ಆಗಂಗ್ ಮಾಡಿವಿ ಅಲ್ಲಿ. ಬಂದ್ ನೋಡ್ಬೋದು ರೈತರು. ಬಂದ್ ನೋಡ್ಬೋದು ರೈತರು. ಸಾಮಾನ್ಯವಾಗಿ ಎಷ್ಟು ಆಳದವರೆಗೆ ಬೋರಿನ ಸುತ್ತಲೂ ಡಿಗ್ ಮಾಡ್ಬೇಕಂತ ಹೇಳ್ತಿರ್ತಾವ? ಅದು ಆಕ್ಚುಲಿ 8x8x8 8 ಉದ್ದ, 8 ಅಗಲ, 8 ಡೀಪ್. ಡೀಪ್ ಆಳ ಅದು ಏನು ಫಿಕ್ಸ್ ಇಲ್ಲ, 10x10x10 ಡೀಪ್ ಹೋಗ್ಬೋದು. ಅದು ಅಲ್ಲಿ ನೋಡ್ಕೊಂಡು ನಾವು ಅದು ಜಾಗ ಹೆಂಗಿರ್ತದೆ ನೋಡ್ಕೊಂಡು ಮಾಡ್ಬೇಕು. ಈಗ ನೀವು ರೆಡ್ ಸಾಯಿಲ್ ಇದ್ರೆ ಸಣ್ಣದು ಸಾಕು, 8x8 ಸಾಕು. ಈ ಬ್ಲಾಕ್ ಸಾಯಿಲ್ ಇದ್ದಲ್ಲೆಲ್ಲ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಜಲ್ದಿ ಅದು ಪರ್ಕುಲೇಟ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ದೊಡ್ಡ ಸಾಯಿಲ್ ಹೋಗ್ಬೇಕು. ಬ್ಲಾಕ್ ಸಾಯಿಲ್ ಇದ್ದಲ್ಲಿ, ರೆಡ್ ಸಾಯಿಲ್ ಇದ್ದಲ್ಲಿ ಸಣ್ಣದು ಆದ್ರೆ ಸಾಕು. ಈಗ ಕಟ್ಟಡಗಳ ಮೇಲಿನ ನೀರನ್ನು ಸಹ ನಾವು ಇದನ್ ಮಾಡ್ಬೇಕಾಗತ್ತೆ. ಕಟ್ಟಡಗಳ ಮೇಲಿನ ನೀರು ಅದನ್ನ ಹೇಗೆ ಮಾಡ್ಕೋಬೇಕಂತೀರಿ? ಕಟ್ಟಡದಿಂದ ಬಂದಂತ ನೀರು, ಕಟ್ಟಡದಿಂದ ಬಂದಂತ ನೀರು ಕೂಡ ನಾವು ಈ ಮನೆಯಲ್ಲಿದ್ದ ಬೋರ್ಗೆ ರೀಚಾರ್ಜ್ ಮಾಡ್ಕೋಬಹುದು. ಈಗ ಇದೆ ಸರ್ಜಾಪುರ್ ಅಂತ ಹೇಳಿದ ಬೆಂಗಳೂರಾಗ, ಅಲ್ಲಿ ಒಂದು ಜನಗಳೇ ಒಂದು 100 ಬೋರ್ವೆಲ್ ಗೆ ರೀಚಾರ್ಜ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಇವರು ಶ್ರೀ ಪಡ್ರೆ ಅವರೆಲ್ಲ ಅದಕ್ಕೆ ಗೈಡ್ ಮಾಡಿದ್ದಾರೆ. ಅದಕ್ಕೆ ಅಲ್ಲೊಂದು ಅದಕ್ಕೊಂದು 50,000 ಖರ್ಚು ಬರ್ತದೆ ಅಲ್ಲಿ ಬೆಂಗಳೂರಿಗೆ. ಬೆಂಗಳೂರು ಸ್ವಲ್ಪ ಖರ್ಚು ಹೆಚ್ಚಿಗೆ ಬರ್ತದೆ. ಅಂದ್ರೆ ಪ್ರತಿಯೊಬ್ಬರು ಬೋರಿಗೆ ರೀಚಾರ್ಜ್ ಮಾಡ್ಕೋಬಹುದು. ಮನೆಯವರೆಲ್ಲ ಮನೆಯಲ್ಲಿ ಬೋರ್ ಇತ್ತಪ್ಪ ಅಂದ್ರೆ, ಒಂದೇ ಬೋರ್ ಇಲ್ಲ ಅಂತಂದ್ರೆ ಮಳೆ ಬಂದಂತ ನೀರನ್ನ ಏನ್ ಯಾವ ರೀತಿ ಮಾಡ್ಬೇಕಂತೀರಿ? ಬೋರ್ ಇಲ್ಲದ್ರು ಕೂಡ ನಾವು ರೀಚಾರ್ಜ್ ಪಿಟ್ಗಳು ಮಾಡಿ ಮಾಡಬಹುದು. ರೀಚಾರ್ಜ್ ಮಾಡ್ಕೋಬಹುದು ರೀಚಾರ್ಜ್ ಹಿಂಗ್ ಗುಂಡಿಗಳು ಮಾಡಿ ರೀಚಾರ್ಜ್ ಮಾಡ್ಕೋಬಹುದು. ಏನು ಸಮಸ್ಯೆ ಇಲ್ಲ. ಮತ್ತೆ ವಿಶೇಷವಾಗಿ ಚಂದ್ರಬಂಡದಲ್ಲಿ ನಮ್ಮ ರಾಯಚೂರ್ ಹತ್ರ ಈಗ ಇವೆಲ್ಲ ನೋಡಿ ಕೆಲವು ರೈತರೆಲ್ಲ ಮಾಡ್ಕೊಂಡು, ನಾವು ಒಂದ್ ಲಾಸ್ಟ್ ಟೈಮ್ ಒಂದು ರೇಡಿಯೋ ಪ್ರೋಗ್ರಾಮ್ ಕೊಟ್ಟಾಗ ಅವನು ಅದೇ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಬ್ಬ ರೈತರು ಮಾತಾಡಿದ್ರು ನೋಡ್ರಿ, ಅವನು ಬಹಳ ಸಕ್ಸಸ್ ಆಗಿದ್ದಾನೆ. ಆಮೇಲೆ ಖುಷಿನು ಪಟ್ಟ ರೇಡಿಯೋ ಪ್ರೋಗ್ರಾಮ್ದಾಗ ಬಂದಿದ್ದ. ಅಂದ್ರೆ ಈಗ ಒಂದಂದ್ರೆ ನಮ್ದು ಪರಿಹಾರ ಅಂತಂದ್ರೆ ನೀರಿಗೆ ಪರಿಹಾರ ಅಂದ್ರೆ ಮಳೆ ನೀರಿನ ಕೊಯ್ಲು ಬಗ್ಗೆ ಆಸಕ್ತಿ ವಹಿಸಬೇಕಾಗಿದೆ. ಈಗ ನಾನು ಮಳೆ ನೀರು ಒಂದು ಹನಿನು ಹೋಗುವಂಗೆ ನಾವು ನೋಡ್ಕೋಬೇಕು. ಹೌದು ಸರ್, ಈಗ ನಮ್ಗೆ ಏನಾದ್ರು ನೀರಾವರಿ ಪ್ರಾಜೆಕ್ಟ್ ಏರಿಯಾ ಇದ್ರೆ ಅವ್ರಿಗೇನ್ ತೊಂದರೆ ಇರಲ್ಲ. ನಾವು ಒಂದು ಯಾವುದೇ ಒಂದು ನೀರಿನ ಸೌಕರ್ಯ ಇಲ್ದಲ್ಲಿ ನಾವು ಈ ತರ ರೀಚಾರ್ಜ್ ಸ್ಟ್ರಕ್ಚರ್ಸ್ ಹೋಗ್ಲೇಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ. ಅದು ಅಂತರ್ಜಲ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡಿದ್ದಂಗ. ಹೌದೌದು. ನೀವು ಬರೇ ಬೋರ್ ಹಾಕಿ ಸಾವಿರ ಅಡಿ ಹಾಕಿ ಅತಕ್ಕಂತ ಹೋದ್ರೆ ಅದು ಎಲ್ಲಿದ್ದ ಬರ್ತದೆ? ರೀಚಾರ್ಜ್ ಮಾಡಿದ್ರೆ ಬರೋದು. ನಿಮ್ ಅಕೌಂಟ್ ದುಡ್ಡು ಹಾಕಿದ್ರೆ ಹೆಂಗ್ ವಿತ್ಡ್ರಾ ಮಾಡಕ್ ಬರ್ತದಲ್ಲ, ಅದೇ ಒಂದು ಟೆಕ್ನಾಲಜಿ ಇಲ್ಲಿ ಅಂತರ್ಜಲಕ್ಕೂ ಅಳವಡಿಸ್ತತಿ, ಅನ್ವಯ ಆಗ್ತತಿ. ಒಳ್ಳೆ ಸರ್, ಮತ್ತೆ ವಿಶೇಷವಾಗಿ ಏನ್ ಹೇಳಕ್ ಬರ್ತೀರಿ ರೈತರಿಗೆ? ಏನ್ ಹೇಳ್ತೀರಿ ಕೊನೆಯದಾಗಿ? ಅಲ್ಲ, ಎಲ್ಲಾ ರೈತರಿಗೆ ನಾನು ಏನ್ ಹೇಳಂದ್ರೆ, ಈ ರೈತರು ಈ ಒಂದು ಮಳೆ ನೀರನ್ನು ಸದುಪಯೋಗ ಪಡಿಸ್ಕೊಂಡು ಈ ನೀರನ್ನು ಆದಷ್ಟು ಏನು ಸಮುದ್ರಕ್ಕೆ ಸೇರ್ಲಾರ್ದಂಗೆ, ಹೊಳೆಗೆ ಸೇರ್ದಂಗೆ, ತಮ್ಮ ಭೂಮಿಯಲ್ಲಿ ಬಿದ್ದ ನೀರನ್ನು ಅಲ್ಲೇ ಇಂಗುವಂತೆ ಮಾಡಿ ನೀರು ವೇಸ್ಟ್ ಆಗಲಾರ್ದಂಗ ನೀರಿನ ಒಂದು ಸದುಪಯೋಗ ಪಡಿಸ್ಕೊಂಡು ತಮ್ಮ ಬೋರ್ಗಳು ರೀಚಾರ್ಜ್ ಆಗುವ ಹಾಗೆ ಪಾಂಡಲ್ಲಿ ಕಲೆಕ್ಟ್ ಮಾಡಿ ಬೋರ್ವೆಲ್ ರೀಚಾರ್ಜ್ ಮಾಡಿ ಅದನ್ನ ಒಂದು ಮರು ಉಪಯೋಗ ಮಾಡ್ಕೋಬೇಕಂತ ನಾನು ರೈತರಿಗೆ ಸಲಹೆ ಕೊಡ್ತೀನಿ ಸರ್. ಒಳ್ಳೆ ಸರ್, ಇದುವರೆಗೆ ಕೆಲವೊಂದಿಷ್ಟು ವಿಚಾರವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಮಳೆ ನೀರಿನ ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಕುರಿತು ಡಾ ಎಂ ನೇಮಿಚಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ಈಗ ಒಂದು ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಸಿಂಧನೂರು ತಾಲೂಕಿನ ಮಸ್ತಾನ ಕ್ಯಾಂಪಿನ ರವಿಕುಮಾರ್ ಅವರ ಕರಿಬೇವು ಬೇಸಾಯದ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಸಿಂಧನೂರು ತಾಲೂಕಿನ ಮಸ್ತಾನ್ ಕ್ಯಾಂಪಿನ ರವಿಕುಮಾರ್ ಅವರು. ಇವರು 5 ಎಕರೆ ಒಂದು ಕರಿಬೇವನ್ನ ಮಾಡಿದ್ದಾರೆ. ವಿಚಿತ್ರ ಅಂತಂದ್ರೆ ನಮ್ಮ ಒಂದು ಜಿಲ್ಲೆಗೆ ಬಂದಾಗ ಕರಿಬೇವನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತ ರೈತರು ಯಾರಲ್ಲ, ಸಿಂಧನೂರು ತಾಲೂಕಿನಲ್ಲಿ ಇವರು 5 ಎಕರೆ ಕರಿಬೇವನ್ನ ಮಾಡಿದ್ದಾರೆ. ಕರಿಬೇವು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಲಾಭ ಆಗ್ತಾ ಇದೆ, ಹೇಗೆ ಅವರಿಗೆ ಅನುಕೂಲತೆಗಳು ಆಗಿದೆ, ಕರಿಬೇವು ಬೇಸಾಯದಿಂದ ಅಂತಕ್ಕಂಥ ವಿಚಾರವನ್ನು ರವಿಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ರವಿಕುಮಾರ್, ಕರಿಬೇವು ಮಾಡಿ ಎಷ್ಟು ವರ್ಷ ಆಗ್ತಿದ್ದು? 5 ವರ್ಷ ಆಯ್ತು ರೀ. ಎಷ್ಟು ಎಕರೆ ಇದೆ ಕರಿಬೇವು? 5 ಎಕರೆ ಇದೆ ರೀ. ಯಾಕೆ ಕರಿಬೇವು ಬೆಳೆಗೆ ಬಂದ್ರಿ ನೀವು? ಆಂಧ್ರದಾಗ ಬೆಳಿತೀರಿ ರೀ, ಇಲ್ಲಿ ನೋಡಮ್ ಅಂತೇಳಿ ಇಲ್ಲಿ ಬೆಳೆಸಿದೀವಿ ರೀ, ಚೆನ್ನಾಗಿ ಬರ್ತಾ ಇದೆ ರೀ. ಹ್ಞೂ ರೀ. 5 ವರ್ಷ ಹೇಗೆ ಕರಿಬೇವು ಎಷ್ಟು ಎಕರೆ ಮಾಡಿರಿ, ಯಾವ ರೀತಿ ಅಂತರ ಕೊಟ್ಟು ಏನು ಸಸಿ ಮಾಡಿ ಹಚ್ಚಿದಿರು ಅಥವಾ ಹೇಗೆ ಮಾಡಿದ್ರಿ ನೀವೆಲ್ಲ? ಇಲ್ಲ, ಬೀಜ ಮಾಡಿ ಹಚ್ಚಿದ್ರಿ ರೀ, ಸಾಲಿಂದ ಸಾಲಿಗೆ 3 ಫೀಟ್ ರೀ, ಗಿಡದಿದ್ದ ಗಿಡದ 1 ಇಂಚಿಗೆ ಇದಾವ್ರಿ, 1 ಇಂಚು 2 ಇಂಚಿಗೆ ಇದಾವ್ರಿ. ಹೇಗೆ ತಳಿ ಬೀಜಗಳನ್ನ ಎಲ್ಲಿಂದ ತಗೊಂಬಂದ್ರಿ? ಆಂಧ್ರಲಿದ್ರಿ, ಗುಂಟೂರು ಜಿಲ್ಲಾ, ಮಂಗಳಗಿರಿ ತಾಲೂಕ, ಪೆದ್ದೊಡ್ಲಪುಡಿ. ಹೇಗೆ ಬೀಜದ ಹೇಗೆ 1 ಕೆಜಿ ನಿಮಗೆ? 1 ಕೆಜಿ ಬಂದು ಆ ದಿವಸದ ಆ ದಿವಸ ರೇಟ್ ರೀ, 70 ರೂಪಾಯಿ ಇದ್ದು 200 ತನಕ ಇರ್ತ್ರಿ. 1 ಕೆಜಿ ಬೀಜ ಅಂತಂದ್ರೆ ಎಷ್ಟು ಎಕರೆಗೆ ಅಥವಾ 1 ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗತ್ತೆ ಕರಿಬೇವು ಈ ರೀತಿ ಬೆಳಿಬೇಕಾದ್ರೆ? 40 ಕೆಜಿಲಿಂದ 50 ಕೆಜಿ 60 ಕೆಜಿ ತನಕ ಬೇಕಾಗತ್ತೆ ಬೀಜ ರೀ. ಹೇಗೆ ಬೀಜವನ್ನ ಏನಾದ್ರು ಉಪಚಾರ ಮಾಡ್ಬೇಕಾ, ಹಂಗ ನೇರವಾಗಿ ಸಾಲ ಕೊರೆದು ಬೀಜ ಹಾಕ್ಬೇಕಾ, ಎಷ್ಟು ಒಳಗೆ ಹಾಕ್ಬೇಕು, ಹೇಗೆ ಮಾಡ್ಬೇಕು? 1 ಇಂಚಿನ ಒಳಗೆ ಹಾಕ್ಬೇಕು ರೀ ಬೀಜ. ಉಪಚಾರ ಬಂದು ನಾವು ಗೋ ಅಮೃತ ಉಪಚಾರ ಮಾಡಿದೀವ್ರಿ, ಇದಕ್ಕೆ ಗೋ ಬೀಜ ಮಾಡಿದ್ರೆ ಉಪಚಾರ ಮಾಡಿದೀವ್ರಿ. ಹೇಗೆ ಇದನ್ನ ಹಚ್ಚಬೇಕಂತಂದ್ರೆ ಹಚ್ಚಿದ ಮೇಲೆ ಎಷ್ಟು ಇದಕ್ಕೆ ಇಳುವರಿ ಚಾಲು ಹಾಕತ್ತಿದ್ ಕರಿಬೇವು? ಇದು ಫಸ್ಟ್ ಮೊಳಕೆ ಬರೋದ್ರಿ, 30 ದಿನಲಿಂದ 40 ದಿನ ತರ ಮೊಳಕೆ ಬರ್ತಿರತ್ರಿ. 1 ಇಂಚ್ ಒಳಗೆ ಅಷ್ಟೇ ಹಾಕ್ಬೇಕು ಬೀಜ? ಒಳಗೆ ಹಾಕ್ಬೇಕು ಅಷ್ಟೇ ರೀ. ಒಳಗೆ ಹಾಕಿದ್ರೆ ಮತ್ತೆ ಕೊಳತು ಬಿಡ್ತಾರೆ ಬೀಜ. ಹ್ಞೂ ರೀ, 1 ಇಂಚಿನ ಒಳಗೆ ಹೊರಗೆ ಹಾಕ್ಬೇಕು ಅಷ್ಟೇ ರೀ. ಬಂದು ಫಸ್ಟ್ನೇ ಕಟಿಂಗ್ ಬಂದು 8 ತಿಂಗಳು ಬೇಕು ರೀ, 8 ತಿಂಗಳು ರೀ. ನೆಕ್ಸ್ಟ್ ಬೆಳೆ ಬಂದು 3.5 ತಿಂಗಳದಾಗ ಕಟಾವ್ ಆಗತ್ತೆ ರೀ, 2ನೇ ಕಟಾವ್. ಹೇಗೆ ಮಾರುಕಟ್ಟೆಯಲ್ಲಿ ನೀವು ಹಾಕಿದಂಥ ತಳಿಗೆ ಬೇಡಿಕೆ ಡಿಮ್ಯಾಂಡ್ ಇದೆ? ಹಾಂ, ಡಿಮ್ಯಾಂಡ್ ಇದೆ ರೀ, ಡಿಮ್ಯಾಂಡ್. ಒಳ್ಳೆ ವಾಸನೆ ಇದೆ? ಒಳ್ಳೆ ವಾಸನೆ ಇದೆ ರೀ. ಈಗ 4 ಎಕರೆ ಹಾಕಿದ್ರಲ್ಲ ಕರಿಬೇವು, ಪ್ರತಿನಿತ್ಯ ಎಷ್ಟು ಕರಿಬೇವು ಕಟಿಂಗ್ ಬರ್ತದೆ ನಿಮ್ದು? ನಮ್ಮದು ಇಲ್ಲಿ ಮಾರ್ಕೆಟ್ 3 ಕ್ವಿಂಟಲ್ ಕೇಳ್ತಾರೆ, 4 ಕ್ವಿಂಟಲ್ ಕೇಳ್ತಾರೆ, ದಿವಸ 5 ಕ್ವಿಂಟಲ್ ತನಕ ಕರಿಬೇವು ಕೇಳ್ತಾರೆ ನಮಗೆ. ಇಲ್ಲಿ ಎಲ್ಲಿ ಸ್ಥಳೀಯ ಮಾರ್ಕೆಟ್ ಮಾರ್ತಾರೆ? ಸಿನ್ನೂರ್ ರೀ, 1200 ರೀ ಕ್ವಿಂಟಲ್ ರೀ. ಎಲ್ಲಿ ಇಲ್ಲಿ ಸಿನ್ನೂರ್ ಅಲ್ಲಿ ಅಂತಂದ್ರೆ ಯಾವ ಮಾರ್ಕೆಟ್? ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟ್ ಅಥವಾ ಯಾರು ತಗೋತಾರೆ? ಡೈರೆಕ್ಟ್ ಹೋಲ್ಸೇಲ್ ಹಾಕ್ತಾರೆ ನಾವು. ಹೋಲ್ಸೇಲ್ ಅಂದ್ರೆ ಇಲ್ಲಿಗೆ ಬಂದು ಹೋಯ್ತಾರೆ, ನೀವೇ ಕಟ್ ಮಾಡಿ ಕೊಡ್ತೀರಿ? ನಾವು ಕಟಾವ್ ಮಾಡಿ ಇಲ್ಲಿ ಆಟೋ ಅವರೇ ಕಳಿಸಿ ಹಾಕಿಂದ ಹೋಗ್ತಾರೆ. ಈಗ 5 ಎಕರೆ ಕರಿಬೇವು ಇದೆ ಅಲ್ಲ, ಕರಿಬೇವದಲ್ಲಿ ಇದ್ರಲ್ಲಿ ಬೇರೆ ಹಾಕಿದಾಗ ಬೇರೆ ಬೆಳೆಗಳನ್ನು ಮಾಡಿದ್ರೆ ಕರಿಬೇವು ಅಷ್ಟೇ ಬೆಳೆಸುವಂತ ಹೊಂಟೀರಾ? ಹೆಂಗೆ ಈ ಸದ್ಯ ಕರಿಬೇವು ಅಷ್ಟೇ ಬೆಳೆಸಿ ಅಂತ ಹೊಂಟೀವ್ರಿ? ಮೊದಲೇ ಬೇರೆ ಅಂತರ ಬೆಳೆಗಳು ಏನು ಏನು ಹಾಕಿಲ್ರಿ? ಕಲ್ಲಂಗಡಿ ಹಾಕಿದ್ದೀವ್ರಿ, ಸರಿ ಬಂದಿಲ್ಲ ಅಂತ ತೆಗೆದ್ಬಿಟ್ಟಿವ್ರಿ. ಕಲ್ಲಂಗಡಿ ಮಾಡಿದ್ದೀವ್ರಿ, ಸರಿ ಹಾಕಿಲ್ಲ ಅಂತ ತೆಗೆದ್ಬಿಟ್ಟಿವ್ರಿ. ಈಗ ಇಲ್ಲಿ ಏನು ನೀರಾವರಿ ಅದು ಹೇಗೆ ಇದಕ್ಕೆ? ಹನಿ ನೀರಾವರಿ ಮಾಡಿದ್ರಿ? ಡ್ರಿಪ್? ಡ್ರಿಪ್ ಹನಿ ನೀರಾವರಿ ಡ್ರಿಪ್ ಮಾಡಿದೀವ್ರಿ. ಎಷ್ಟು ತಾಸು ಡ್ರಿಪ್ ಬಿಡ್ತಿರ್ತೀರಿ ಪ್ರತಿನಿತ್ಯ? ಪ್ರತಿನಿತ್ಯ ಇಲ್ರಿ, ವಾರದಾಗ 1-2 ದಿನ ರೀ, 1 ತಾಸು ಇಲ್ಲ 1.5 ತಾಸು ಬಿಡ್ತಿರ್ತೀವ್ರಿ. ನೀರು ಸಾಕಾಗತ್ತೆ? ನೀರು ಸಾಕಾಗತ್ತೆ. ಈ ಸಾಮಾನ್ಯವಾಗಿ ಕಟಿಂಗ್ ಮಾಡಿದ್ಮೇಲೆ ಕರಿಬೇವನ್ನ ನೀವ್ ಏನ್ ಮಾಡ್ತೀರಿ, ಹೇಗೆ ಬಡ್ಡಿಗೆ ಹಚ್ಚಿ ಹುಲ್ಲು ಕೋದ್ರಗತ್ತೆ ಕೋದ್ ಬಿಡ್ತೀವಿ? ಹುಲ್ಲು ಕೊಯ್ದಂಗೆ ಕೊಯ್ತೀವ್ರಿ. ಅದು ಕೋದ ಮೇಲೆ ಎಷ್ಟು ದಿವಸಕ್ಕೆ ಮತ್ತೆ ಕಟಾವಿ ಬರ್ತದೆ? ಮತ್ತೆ 3.5 ತಿಂಗಳ ರೀ. 3 ಹ್ಞೂ ರೀ. ಅಂದ್ರೆ ನೀವು 5 ಎಕರೆಯನ್ನ ನೀವ್ ಹೇಗೆ ಹಂತ ಹಂತವಾಗಿ ಕಟಿಂಗ್ ಮಾಡ್ತಿರ್ತೀರ ಅಥವಾ ಒಮ್ಮೆ ಬಂದ್ ಬಿಡ್ತದ ಎಲ್ಲ? ಹೆಂಗಿಲ್ಲ, ಹಂತವಾಗಿ ಕಟಿಂಗ್ ಮಾಡ್ತೀವ್ರಿ. ಅಂದ್ರೆ ಪ್ರತಿ ವರ್ಷದಲ್ಲಿ ನಿಮಗೆ ಸತತವಾಗಿ ಕಟಿಂಗ್ ಮಾಡ್ತಾ ಇರ್ತೀವಿ? ಕಟಿಂಗ್ ಮಾಡ್ತಾ ಇರ್ತೀವ್ರಿ. ಎಷ್ಟು ಅಂದಾಜ್ ದಿವಸ ಎಷ್ಟು ಕ್ವಿಂಟಲ್, 3 ಕ್ವಿಂಟಲ್, 4 ಕ್ವಿಂಟಲ್ ಆಗುತ್ತೆ? 4 ಕ್ವಿಂಟಲ್ ತಾನೇ ಹೋಗುತ್ತೆ ಸಿನ್ನೂರ್, ನಮ್ಮ ಸಿನ್ನೂರ್ ಮಾರ್ಕೆಟ್ಗೆ 4 ಕ್ವಿಂಟಲ್ ಹೋಗುತ್ತೆ. ರೇಟ್ ನಿಮಗೆ ಯಾವಾಗಾದ್ರೂ ಲಾಸ್ ಆದದ್ದು, ಕಡಿಮೆ ಕನಿಷ್ಠ ರೇಟ್ ಸಿಕ್ಕದ್ದು ಅಥವಾ ಹೋಗದೇ ಇರುವುದು ಬೇಡ ನಿಮಗೆ ಕರಿಬೇ ಬೇಡ ಅಂತಂದದ್ದು? ಕನಿಷ್ಠ ಅಂದ್ರೆ ಈ ವರ್ಷ ಕಡಿಮೆ ಆಗಿದೆ ರೀ ನಮಗೆ, 8 ರೂಪಾಯಿದಂಗ್ ಮಾರಿರಿ. ಪ್ರತಿ ವರ್ಷ 12 ರೂಪಾಯಿಕ್ಕಿಂತ ಯಾವಾಗ ಕಡಿಮೆ ಆಗಿಲ್ರಿ. ಹೆಂಗ ಅನ್ಸದಿ ಕರಿಬೇವು ನಿಮಗೆ? 12 ರೂಪಾಯಿ ಕ್ವಿಂಟಲ್ ಮಾರ್ತಾ ಇದ್ರಿ, ಸ್ಥಳೀಯವಾಗಿ ಮಾರ್ತಾ ಇದ್ದೀರಿ, ಏನ್ ಇದಕ್ಕೆ ಬಹಳಷ್ಟು ಕಾಳಜಿ ತಗೋಬೇಕಾ ಕರಿಬೇವಿಗೆ? ಖರ್ಚು ಬಾಳ ಇದೆಯಾ? ಹೇಗೆ ನಾವು ಕರಿಬೇವು ಅಂತ ಏನಿಲ್ಲ, ವೇಸ್ಟ್ ಈ ಕಂಪೋಸರ್ ಗೋಕೃಪ ಅಮೃತ ಬಿಡಾಕತ್ತೀವ್ರಿ. ತೆಳಗ ಫರ್ಟಿಲೈಸರ್ ಅಂತೂ ಇಲ್ಲೇ ಇಲ್ರಿ. ಇಲ್ಲ ರೀ. ಯಾವ್ದು ಗೊಬ್ಬರ ಹಾಕದೇ ಇಲ್ಲ ಇಲ್ರಿ. ಅಲ್ಲ, ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಕೂಡ ಇಲ್ಲ ರೀ ಸದ್ಯಕ್ಕೆ, ಈಗ ಹಾಕಿಲ್ರಿ. ಫಸ್ಟ್ ಯಾವಾಗ ಹಾಕಿದ್ವಿ? ಈಗ ಅಂತೂ ವೇಸ್ಟ್ ಈ ಕಂಪೋಸರ್ ಗೋಕೃಪ ಅಮೃತ ಬಿಡಾಕತ್ತೀವ್ರಿ. ಮೇಲೆ ಒಂದು 5 ml ಯಾವಾಗನ್ನ ಒಂದ್ಸಲ ಮಾಡಾಕತ್ತೀರಿ. ಟೋಟಲಿ ಆರ್ಗಾನಿಕ್ ಮಾಡಾಕತ್ತೀವ್ರಿ. ಆರ್ಗಾನಿಕ್ ಇಲ್ಲ. ಈಗ ನೋಡಿ, ಏನಾದ್ರೂ ಬೂದಿ ರೋಗ ಬರ್ತದ, ಎಲೆಚಿಕ್ಕೆ ರೋಗ ಕರಿಬೇವು ಜಾಸ್ತಿ ಬರ್ತಾ ಇರ್ತದ, ಏನ್ ಮಾಡ್ತೀರಿ ಅದಕ್ಕೆಲ್ಲ? ಎಲೆಚಿಕ್ಕೆ ರೋಗ ಬಂತಂದ್ರೆ ಯಾರು ತಗೊಳಲ್ಲ ಕರಿಬೇವನ್ನ? ಹಂಗಿಲ್ರಿ. ಅದಕ್ಕೆ ಎಣ್ಣೆ ಇದಾವ್ರಿ, ಪಂಚ್ ಅಂತ ಒಂದೈತ್ರಿ, ಇಸೋಬಿಯನ್ ಅಂತ ಒಂದೈತ್ರಿ, ಬೆಳವಣಿಗೆ ಪಂಚು ಇದು ಹೊಡಿತೀವ್ರಿ, M45 ಒಂದು ಯೂಸ್ ಮಾಡ್ತೀವ್ರಿ. ಅಷ್ಟೇ ರೀ. ಅಂದ್ರೆ ಸಾವಯವ ರೀತಿ ಒಳಗ ಮಾಡಾಕತ್ತೀವ್ರಿ. ಜಾಸ್ತಿ ಒಡೆಯದ್ ಕೂಡ ಅವೇ ಒಡೆಯಕತ್ತೀವ್ರಿ. ಎಷ್ಟು ವರ್ಷ ಹಾಕಿ ಕರಿಬೇವು? ಕರಿಬೇವು ಹಾಕಿವ್ 5 ವರ್ಷ ಆಯ್ತ್ರಿ. ಅಂದ್ರೆ ಫಸ್ಟ್ ಗೆ ಹಾಕಿದ್ವಿ, ನಡಕ 1 ವರ್ಷ ತೆಗೆದಿವ್ರಿ, ಮತ್ತೆ ಆಮೇಲೆ ಹಾಕಿದ್ರಿ. ಯಾಕೆ ಆತರ ಏನ್ ಗ್ಯಾಪ್ ಕೊಡ್ಲಿಕ್ಕೆ ಮಾಡಿದ್ರೆ? ಗ್ಯಾಪ್ ಕೊಡ್ಲಿಕ್ಕೆ ಮಾಡಿದ್ರಿ. ಅದೇ ಹೊಲಕ್ಕೆ ಹಾಕಿರ್ ಮತ್ತೆ ಅದೇ ಹೊಲಕ್ಕೆ ಹಾಕಿದ್ರಿ. 5 ವರ್ಷದಲ್ಲಿ ಅಂದಾಜು ನಿಮಗೆ 1 ಎಕರೆಯಿಂದ ಎಷ್ಟು ಕ್ವಿಂಟಲ್ ಕರಿಬೇವಾಗತ್ತೆ? 1 ವರ್ಷದಲ್ಲಿ 1 ಎಕರೆಯಿಂದ ಎಷ್ಟು ಕ್ವಿಂಟಲ್ ಕರಿಬೇವಾಗತ್ತೆ ಅಂದಾಜು? 1 ವರ್ಷದಲ್ಲಿ ಅಂದ್ರೆ 120 ಕ್ವಿಂಟಲ್ ತಾನೆ ಕರಿಬೇವಾಗತ್ತೆ ರೀ. 120 ಕ್ವಿಂಟಲ್ ತಾನೆ ಕರಿಬೇವಾಗತ್ತೆ. 120 ಕ್ವಿಂಟಲ್ ನೀವು ಮೇಲೆ ಕೂಡ ಆಗತ್ತೆ, ಮೇಲೆ ಕೂಡ ಆತರ ಸಣ್ಣ 1 ಎಕರೆಗೆ ಬಂದು 40 ಕ್ವಿಂಟಲ್ ತಾನೆ ಬರ್ತೀರಿ. ಅಂದಾಜು ನೀವು 12 ರೂಪಾಯಿ ಕೆಜಿ ಹಿಡಿದ್ರು 120 ಕ್ವಿಂಟಲ್ ಅಂದ್ರೆ 1.5 ಲಕ್ಷ ತನ ನಿಮಗೆ ಬರ್ತದೆ. ಒಂದ್ಎಕರೆಗೆ 1.5 ಲಕ್ಷ. ಏನ್ ಖರ್ಚು ಇದೆ ಕರಿಬೇವದಲ್ಲಿ? ಏನ್ ಖರ್ಚು ಬರುತ್ತೆ ನಿಮ್ಗೆ ಜಾಸ್ತಿ ಅಂದ್ರೆ 1 ಎಕರೆಗೆ ಎಷ್ಟು ಬರುತ್ತೆ? ಫಸ್ಟ್ ಟೈಮ್ ಹಾಕಿದಾಗ ಬಹಳ ಖರ್ಚು ರೀ ಬೀಜದ್ದು. ಫಸ್ಟ್ ಟೈಮ್ ಖರ್ಚು ರೀ. ಸೆಕೆಂಡ್ ಬೆಳೆಯಲ್ಲಿದ್ದ ನಾವ್ ಹೊಡಿತೀವ್ರಿ, ನಾವ್ ಹೊಡ್ದೇ ಇರ್ತೀವ್ರಿ. ಕೈಯಿಂದ ಲೇಬರ್ ಹಚ್ಚಿ ತೆಗಿಸ್ತೀರಾ ಕಳೆ? ಅದು ಲೇಬರ್ ಹಚ್ಚಿ ತೆಗಿಸ್ತೀವ್ರಿ. ಕರಿಬೇವು ಸಾಲ್ನೇಳ್ದ ಅಷ್ಟೇ ತೆಗಿಸ್ತೀವ್ರಿ. ನಡಕಿಂದು ಟ್ರಾಕ್ಟರ್ಲಿ, ಡಿಸ್ಟ್ರಿಬ್ಯೂಷನ್ ಟ್ರಾಕ್ಟರ್ಲಿ ಕುಂಟಿ ಹೊಡಿತಾ ಇದ್ರಿ. ಈಗ ನೋಡ್ರಿ, ಭತ್ತ ಬೆಳಿತೀರಿ, ಬೇರೆ ಕಬ್ಬು ಬೆಳೆ ಬೆಳಿತಾವೆ, ಬೇರೆ ಬೆಳೆಗಳದಾವ, ಅದನ್ನೆಲ್ಲ ನೋಡ್ಬಿಟ್ರೆ ಕರಿಬೇವು ಹೆಂಗ ಅನಸ್ತದ ನಿಮ್ಗೆ? ಈಜಿ ಕ್ರಾಪ್ ಅನಿಸ್ತದ? ಈಜಿ ಕ್ರಾಪ್ ಅನಿಸ್ತೈತ್ರಿ, ಈಜಿ ಕ್ರಾಪ್ ಅನಿಸ್ತದೆ. ಈಗ 5 ಎಕರೆ ಎಷ್ಟು ಮಂದಿ ಮೇಂಟೈನ್ ಮಾಡ್ತಿರ್ತಾನೆ, ಎಷ್ಟು ಜನ ಮೇಂಟೈನ್ ಮಾಡ್ತಾರೆ? ಇದಕ್ಕೇನು ಲೇಬರ್ ಭಾಳ ಬೇಕಾ ಹೆಂಗೆ ಅಂದ್ರೆ? ಕೊಯ್ಯದ್ನಾಗ ಒಬ್ರು ಇದ್ರ ಇಬ್ರು ಇದ್ರೆ ಸರಿಯಾಗತ್ತೆ ರೀ. ಕಳೆಯೋಕಂತೂ ಕಳೆದ ಮ್ಯಾಗ ಡಿಪೆಂಡ್ ರೀ, ನಾ ಇಬ್ರು ಮೂವರು 1 ಎಕರೆ ರೀ ಆಗಕತ್ತೈತ್ರಿ. ಈಗ ನೋಡ್ರಿ, 5 ಎಕರೆ ಅಂದ್ರೆ ಕರಿಬೇವು ಸಿನ್ನೂರ್ ಮಾರ್ಕೆಟ್ ಅಲ್ಲಿ ಎಲ್ಲ ಇದು ಮಾರಾಟ ಆಗತ್ತ ನಿಮಗೆ ಪ್ರತಿನಿತ್ಯ? ಪ್ರತಿನಿತ್ಯ 5 ಎಕರೆ ಮಾರಾಟ ಆಗತ್ತೆ. ನಿಮ್ದು ಕರಿಬೇವೇನು ಉಳಿದು ಡೈಲಿ ಸಿನ್ನೂರ್ ಮಾರ್ಕೆಟ್ ಬಂದು 4 ಕ್ವಿಂಟಲ್ ಕರಿಬೇವು ಬೇಕ್ರಿ? 4 ಕ್ವಿಂಟಲ್ ಡೈಲಿ? ಡೈಲಿ ಅಲ್ಲ, ನಿಮ್ ತರ ಬೆಳೆದಂತವ್ರು ಮತ್ತೆ ಇರ್ತಾವೆ, ಬರ್ತಿರ್ತಾವೆ, ಮೇಮ್ ತಗೊಳಂಗಿಲ್ಲ, ಬ್ಯಾಡ್ರಿ ಕರಿಬೇವು ಐತೆ ಅಂತಿರ್ತಾರೆ. ನಮ್ದೇನ್ ಆಗಿಲ್ರಿ, ಅದ್ರಂಗ ಆಗಿಲ್ರಿ, ಆಗಿಲ್ಲರಿ. ಇಲ್ಲ ಸುತ್ತಮುತ್ತ ರೈತರಿ ಬೆಳೆದ್ರ 4 ಎಕರೆ 5 ಎಕರೆ ಕರಿಬೇವು ಈ ರೀತಿ? ಈ ರೀತಿ ಅಂತ ಯಾರು ಬೆಳೆದಿಲ್ರಿ, ಬೆಳೆದಿಲ್ರಿ. ನಮ್ ಸಿಂಧೂರ್ ತಾಲೂಕಿಗೆ ಅಂತ ಯಾರು ಬೆಳೆದಿಲ್ರಿ, ಇಲ್ಲಿ ನಾ ಒಬ್ಬರೇ ರೀ. ಹಿಂಗಾಗಿ ನಿಮ್ ಕರಿಬೇವು ಡಿಮಾಂಡ್ ಬೇಡಿಕೆ ಜಾಸ್ತಿ, ಬೇಡಿಕೆ ಜಾಸ್ತಿ ಇದೆ ರೀ. ಹೇಗೆ ಒಳ್ಳೆ ಲಾಭ ಅನಿಸ್ತದೆ ಕರಿಬೇವು? ಲಾಭ ಅನಿಸ್ತಿದೆ ರೀ. ಮುಂದೆ ಮತ್ತೆ ಕರಿಬೇವಿನಿಂದ ಏನಾದ್ರು ಬೀಜಗಳನ್ನ ಮಾಡಿ ಮಾರತಕ್ಕಂಥದ್ದು ಬೇರೆ ಏನಾದ್ರು ವಿಚಾರಿದೆ ಹೇಗೆ? 5 ವರ್ಷ ಆದ್ಮೇಲೆ ಎಷ್ಟು ಒಮ್ಮೆ ಹಚ್ಚಿದ ಮೇಲೆ ಎಷ್ಟು ವರ್ಷ ಬರ್ತದೆ? 20 ವರ್ಷ ತಾನೇ ಇರುತ್ತೆ. ನೀವು ಮೊದಲು ಹಚ್ಚಿ 5 ವರ್ಷ ಆಗಿತ್ತು ತೆಗೆದಿವ್ ಅಂತ 10-15 ಅಂದ್ರೆ ಅವು 8 ವರ್ಷ 9 ವರ್ಷ ಆಯ್ತಿರ. ಅದು ಸ್ವಲ್ಪ ಗಿಡ ಸಹಾಯಕತ್ತಿದ್ರೆ ತೆಗೆದು ಬಿಟ್ಟಿವಿ ನಾವು. ಮತ್ತೆ ಏನ್ ಸಮಸ್ಯೆಗಳು ಬರ್ತಾ ಇದ್ದಾವೆ ಕರಿಬೇವಿನಲ್ಲಿ? ನಿಮ್ಗೆ ಏನಾದ್ರು ಸಮಸ್ಯೆಗಳು ಮುಖ್ಯವಾದಂತಹ ಸಮಸ್ಯೆ ಇದ್ರಲ್ಲಿ? ಸಮಸ್ಯೆ ಚುಕ್ಕಿ ಬರ್ತೈತ್ರಿ, ಮೇನ್ ಚುಕ್ಕಿ ಬರ್ತೈತ್ರಿ. ಚಳಿಗಾಲದಲ್ಲಿ ಚುಕ್ಕಿ ಬರ್ತೈತ್ರಿ, ಏನನ್ ಬಂದ್ರೆ ಹುಳ ಅಷ್ಟೇ ರೀ. ಅಷ್ಟೇ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಅನುಕೂಲತೆಗಳಾಗಿದೆ? ನಮಗಂತೂ ಏನ್ ಅನುಕೂಲ ಆಯ್ತಾ ಇಲ್ರಿ, ಡ್ರಿಪ್ ಒಂದು ಹಾಕ್ಸಿದೀವಿ ನೋಡ್ರಿ ಅಷ್ಟೇ ರೀ. ಇಲಾಖೆಯವ್ರು ಕೊಟ್ಟಾರ? ಇಲಾಖೆ ಅಂದ್ರೆ ನಾವು ಸ್ವಂತ ನಾವು ಹಾಕ್ಸಿದ್ರಿ. ಹೇಗೆ ನೀರಿನ ಅನುಕೂಲತೆ ಹೇಗಿದೆ ನಿಮಗೆ? ಬೋರ ಬಾವಿನ ಇದೆಯಾ ಅಥವಾ ಕೆರೆ ನೀರ ಕೆನಾಲ್ ನೀರು ಮಾಡ್ಕೋತಾರೆ ಹೆಂಗೆ? ಕೆನಾಲ್ ನೀರ್ಲಿದ್ದ ಕೆರೆಗೆ ಬಿಡ್ತಿದ್ರಿ, ಕೆರೆಲಿದ್ದ ಡ್ರಿಪ್ಗೆ ಮೋಟರ್ಲಿಂದ ಕರಿಬೇವು ಡ್ರಿಪ್ಲಿಂದ ಬಿಡ್ತಾ ಇದ್ರಿ. ಈಗ ಬ್ಯಾಸಿಗೆಯಲ್ಲಿ ನೀರು ಬೇಕಿದ್ದಕ್ಕೆ ಕರಿಬೇವಿಗೆ, ಅವಾಗೆಲ್ಲ ನೀರು ಸ್ಟಾಕ್ ಇರುತ್ತೆ? ನೀರು ಕೆರೆ ಇದ್ರೆ ಸ್ಟಾಕ್ ಇದ್ದಾರೆ. ಮತ್ತೆ ಭತ್ತ ಅದನ್ನು ಬೆಳೀತಾ ಇದ್ದಾರೆ? ಭತ್ತ ಬೆಳಿತಾ ಇದ್ದೀವಿ. ಎಷ್ಟು ಎಕರೆ ಇದೆ ಭತ್ತ? ಭತ್ತ ಒಂದು 5 ಎಕರೆ ಇದೆ ರೀ. 5 ಎಕರೆ ಭತ್ತ, ಮತ್ತೆ ಬೇರೆ ಬೆಳೆ ಏನದ? ಕಬ್ಬು ಐದ್ರಿ, ಕಬ್ಬು ಕರಿಬೇವು ಭತ್ತ ಮೂರು ಬೆಳೆ ಬೆಳೆ ರೀ ನಮ್ಮ. ಇದರಲ್ಲಿ ನಿಮಗೆ ಒಳ್ಳೆ ಆದಾಯ ತರುವಂತದ್ದು ಬೆಳೆ? ಕರಿಬೇವು ಬೇಸೈತ್ರಿ, ಭತ್ತದಕ್ಕಿಂತ ಕರಿಬೇವು ಬೇಸೈತ್ರಿ. ಹ್ಞೂ ರೀ. ಮತ್ತೆ ನೋಡ್ರಿ, ಭತ್ತ ಮಾಡೋದ್ರ ಬದಲಾಗಿ ನೀವು ಕರಿಬೇವು ಮಾಡಿದ್ಬಿಟ್ರೆ ಭೂಮಿನೂ ಚಲೋ ಉಳಿತದ, ಮತ್ತು ಒಳ್ಳೆ ನಿಮಗೆ ಏನು ಅಷ್ಟು ಕೆಲಸ ಇಲ್ಲ ಇದರಲ್ಲಿ. ಹೌದ್ರಿ, ಹೌದ್ರಿ. ಮತ್ತೆ ಇನ್ನೂ ಜಾಸ್ತಿ ಮಾಡ್ಕೋಬೇಕಂತಿದೆ ಕ್ಷೇತ್ರ? ಜಾಸ್ತಿ ಏನಿಲ್ಲರಿ, ಸರಿಯಾಗತ್ತೆ ಇದು ನಮ್ಮ ಸಿಂಧೂರಿಗೆ. ನಮಗೆ ತೆಳಗಿನ ಹೊಲ ಮಾಡಕ್ ಇಲ್ಲ ರೀ, ತೆಳಗ್ ಮಾಡಕ ಇಲ್ಲ ರೀ. ನಾ ಒಳ್ಳೇದು ರವಿಕುಮಾರ್, ನಿಮ್ಮ ಫೋನ್ ಸಂಖ್ಯೆ ಕೊಡ್ತೀರಿ. ರೈತರು ಯಾರಾದ್ರೂ ಕರಿಬೇವಿನ ಬಗ್ಗೆ ವಿಶೇಷವಾದಂತ ಆಸಕ್ತಿ ಇದ್ದಂತ ರೈತರು ನಿಮಗೆ ಸಂಪರ್ಕ ಮಾಡಿ ನಿಮ್ ಕರಿಬೇವಿನ ಬಗ್ಗೆ ಕೇಳಬೇಕಾಗಿತ್ತಂದ್ರೆ ಅಂತ ರೈತರಿಗೆ ನಿಮ್ ಫೋನ್ ಸಂಖ್ಯೆ ಹೇಳಿ. 9036 1289. ಇನ್ನೊಮ್ಮೆ ಹೇಳಿ, 9036 77 1289. ಒಳ್ಳೇದು ರೈತ ಬಂದವರು ಕೇಳಿದ್ರಲ್ಲ ರವಿಕುಮಾರ್ ಅವರ ಅನಿಸಿಕೆಗಳನ್ನ. ಕರಿಬೇವು ಬೇಸಾಯ ಮಾಡ್ತಾ ಇದ್ದಾರೆ, ಒಳ್ಳೆ ಒಂದು ಲಾಭ ಬರ್ತಾ ಇದೆ. ಸುಮಾರು 1,40,000 ರೂಪಾಯಿಗೆ ಆದಾಯ ಬರ್ತಾ ಇದೆ ಕರಿಬೇವು 1 ಎಕರೆದಿಂದ. ರೈತರು ಈ ರೀತಿ ಸಣ್ಣ ಪ್ರಮಾಣದಲ್ಲಿ 2 ಎಕರೆ 3 ಎಕರೆ ಕರಿಬೇವು ಮಾಡೋದು ಒಳ್ಳೆ ಒಂದು ಲಾಭ ಇದೆ. ಹೆಚ್ಚಿನ ಮಾಹಿತಿಗಾಗಿ ರವಿಕುಮಾರ್ನವರ ರೈತ ಬಾಂಧವರು ಸಂಪರ್ಕ ಮಾಡಿ ವಿಶೇಷವಾದಂತಹ ಮಾಹಿತಿಯನ್ನು ಪಡ್ಕೋಬಹುದು. ಒಳ್ಳೆಯದು ಮಾಹಿತಿ ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿಂಧನೂರು ತಾಲೂಕಿನ ಮಸ್ತಾನ ಕ್ಯಾಂಪಿನ ರವಿಕುಮಾರ್ ಅವರ ಕರಿಬೇವು ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹತ್ತಿ, ಹತ್ತಿಯಲ್ಲಿ ಗುಲಾಬಿ ಕಾಯಿಕೊರಕ ಹತೋಟಿ ಮಾಡಲು 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಹಾಗೂ 7-10 ದಿನಗಳ ನಂತರ 0.5 ಮಿಲಿಲೀಟರ್ ಲ್ಯಾಂಡೋಸೈಲೋನಿತ್ರಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 ಬಾರಿ %2 ಯೂರಿಯಾ ನೀರಿಗೆ ಅಥವಾ %1 ಪೊಟ್ಯಾಷಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಹಿಂಗಾರಿ ಜೋಳ ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು 8 ಗಂಟೆಗಳ ಕಾಲ ನೆನೆಸಿ 4 ಮಿಲಿಲೀಟರ್ ಅಜೋಸ್ಪೈರಿಲಂ ದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಕಳೆ ನಿಯಂತ್ರಣ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪಡಿಸಬೇಕು. ಇದುವರೆಗೆ ಕೃಷಿ ಸಲಹೆಯನ್ನ ಕೇಳಿದ್ರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಮಾರುಕಟ್ಟೆ ಮಾನ್ವಿ, ಭತ್ತ ಹೊಸ ಸೋನಾ ಮಸೂರಿ 1760 ರೂಪಾಯಿಯಿಂದ 1808 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 1941 ರೂಪಾಯಿಯಿಂದ 2650 ರೂಪಾಯಿ. ಮಾರುಕಟ್ಟೆ ರಾಯಚೂರು ಈರುಳ್ಳಿ ಕನಿಷ್ಠ 600 ರೂಪಾಯಿಯಿಂದ ಗರಿಷ್ಠ 2370 ರೂಪಾಯಿ. ಭತ್ತ ಸೋನಾ ಮಸೂರಿ 1269 ರೂಪಾಯಿಯಿಂದ 1979 ರೂಪಾಯಿ. ತೊಗರಿ ಕೆಂಪು 4250 ರೂಪಾಯಿ. ಮಾರುಕಟ್ಟೆ ಲಿಂಗಸ್ಗೂರು ಸಜ್ಜೆ ಇತರೆ 1600 ರೂಪಾಯಿಯಿಂದ 1950 ರೂಪಾಯಿ. ಭತ್ತ 2212 ರೂಪಾಯಿ. ಮಾರುಕಟ್ಟೆ ಸಿಂಧನೂರು ಕಡಲೆಕಾಳು 5070 ರೂಪಾಯಿ. ಭತ್ತ ಆರ್ಎನ್ಆರ್ ಹಳೆಯದು 1900 ರೂಪಾಯಿಯಿಂದ 2160 ರೂಪಾಯಿ. ಅಕ್ಕಿ ಮಧ್ಯಮ 2500 ರೂಪಾಯಿಯಿಂದ 2600 ರೂಪಾಯಿ. ಅಕ್ಕಿ ಹೊಸ ಸೋನಾ ಮಸೂರಿ 3000. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕ್ಲಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ನಂದಿಹಾಳ ಗ್ರಾಮದ ಮಾನಪ್ಪ ವಜ್ರಬಂಡಿ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ದೇಹದೋಳು ಯಾವುದು ಬಲು ಬಾಳೋ ಮನೋಜ ಜ್ಞಾನದಿಂದಲೇ ನೋಡೋ. ದೇಹದೋಳು ಯಾವುದು ಬಲು ಬಾಡೋ ಮನುಜ ಜ್ಞಾನದಿಂದಲೇ ನೋಡೋ. ಹುಟ್ಟುತ ತಾಯಿ ತಂದೆ ಯಾವ ಕೂಲ ಹಿಡಿದು ಬಂದೆ ನಾಳೆ ಬಿಟ್ಟು ಹೋದೆ ನನ್ನೆ. ಹುಟ್ಟುತ ತಾಯಿ ತಂದೆ ಯಾವ ಕೂಲ ಹಿಡಿದು ಬಂದೆ ನಾಳೆ ಬಿಟ್ಟು ಹೋದೆ ನಂದೆ. ಮಡದಿಯ ಮಕ್ಕಳ ಮೋಹವು ಬಾಳ ಮಡದಿಯ ಮಕ್ಕಳ ಮೋಹವು ಬಾಳ ದುಡಿದು ದುಡಿದು ನಿಸತ್ತೆಲ್ಲೋ ಮೋಳ ಜ್ಞಾನದಿಂದಲೇ ನೋಡು. ದೇಹದೊಳು ಯಾವುದು ಬಲು ಬಾಡೋ ಮನುಜ ಜ್ಞಾನದಿಂದಲೇ ನೋಡೋ. ಸರ್ವರೋಳು ಪಶಾಂತಿ ಸುಳ್ಳ ನೀನು ಹಚ್ಚಿಕೊಂಡೆ ಒಣ ಭ್ರಾಂತಿ ಮಾಡೋ ಗುರುಪಾದದ ಚಿಂತೆ. ಸರ್ವರೋಳು ಪಶಾಂತಿ ಸುಳ್ಳ ನೀನು ಹಚ್ಚಿಕೊಂಡೆ ಒಣ ಭ್ರಾಂತಿ ಮಾಡೋ ಗುರುಪಾದದ ಚಿಂತೆ. ಚಟ ದುಷ್ಟರ ಸಂಜ ಬ್ಯಾಡಲ ಮನೋಜ ಹುಟ್ಟುತ ಮಾಡಲು ಬ್ಯಾಡೋ ದುಷ್ಟರ ಸಂಗ ಮಾಡೋ ಮಾಡೋನೆ ಶರಣರ ಸಂಗ ಜ್ಞಾನದಿಂದಲೇ ನೋಡೋ. ದೇಹದೋಳು ಯಾವುದು ಬಲು ಪಾಡೋ ಮನೋಜ ಜ್ಞಾನದಿಂದಲೇ ನೋಡೋ. ಮೋರು ಲೋಕದಲ್ಲಿ ನಾಳೆ ನೀನು ಹೋಗುವುದು ಯಾವಲ್ಲಿ ಇದರ ಲಾಘವ ತಿಳಿವಲ್ಲಿ. ಮೂರು ಲೋಕದಲ್ಲಿ ನಾಳೆ ನೀನು ಹೋಗುವುದು ಯಾವಲ್ಲೇ ಇದರ ಲಾಘವ ತಿಳಿವಲ್ಲಿ ಏರಿ ನೋಡಿದರೇನೋ ಕೈಲಾಸ ದ್ವಾರ ಏರಿ ನೋಡಿದರೇನೋ ಕೈಲಾಸ ದ್ವಾರ ಗುರು ಹುಚ್ಚಿರೇ ಸರಪದ ಹಿಡಿಯೋ ನೀ ಮನುಜ ಜ್ಞಾನದಿಂದಲೇ ನೋಡು ದೇಹದೋಳು ಯಾವುದು ಬಲು ಪಾಡೋ ಮನುಜ ಜ್ಞಾನದಿಂದಲೇ ನೋಡು ದೇಹದೋಳು ಯಾವುದು ಬಲು ಪಾಡೋ ಮನುಜ ಜ್ಞಾನದಿಂದಲೇ ನೋಡು ದೇಹದೋಳು ಯಾವುದು